ಗೇರು ಕೃಷಿ ಅಂತ ಹೇಳಿದ್ರೆ ನಮ್ಮ ನಾನು ಈ ಲಬ್ಬರಿನಂಥ ಕೃಷಿ, ಅಡಿಕೆ ಅಂತ ಕೃಷಿ, ನಮಗೆ ಅದರಲ್ಲಿ ಯಾವಾಗಾದರೂ ಅದರ ಕೆಲಸ ಮುಗಿಯುವುದು ಅಂತ ಇಲ್ಲ. 365 ದಿವಸ ಕೂಡ ಕೆಲಸ ಇದೆ. 365 ದಿವಸ ಕೂಡ ಕೆಲಸ ಉಂಟು ನಮಗೆ. ಆ ಟೈಮಲ್ಲಿ ನನಗೆ ಈ ಗೇರು ಸಸಿ ಹಾಕುವಾಗ ಸ್ವಲ್ಪ ಬಜೆಟ್ ಕೂಡ ಕಮ್ಮಿ ಇತ್ತು ಕೈಯಲ್ಲಿ. ಈ ಲಬ್ಬರ್ ಆದರೆ ವರ್ಷ ವರ್ಷ ಅದನ್ನು ಸಾಕಲಿಕ್ಕೆ ತುಂಬಾ ಹಣ ಬೇಕಂತ ನಾನು ಈ ಗೇರು ಕೃಷಿಯ ಹತ್ತಿರ ಮುಖ ಮಾಡಿದೆ. ಎಷ್ಟು ವರ್ಷ ಹಿಂದಿನದಿದು? ಇದೊಂದು 6 ವರ್ಷದಿಂದ ಮೊದಲು. ಏನಿತ್ತಲ್ಲಿ ಮೊದಲು ಗೇರು ಗಿಡ ಹಾಕೋದ್ರೆ? ಮೊದಲು ಖಾಲಿ ಜಾಗ ಇತ್ತು, ಅಡ್ಕ ಅಂತೇಳಿ ಮುಳಿ ಆಗೆಲ್ಲ ಈ ನಮ್ಮ ಮನೆಗೆಲ್ಲ ಮುಳಿ ಆಗ್ತಾ ಇದ್ದೆ. ಅದರಲ್ಲಿ ಆಗ ಮುಳ್ಳಿಗೆ ಕೂಡ ನಮಗೆ ರೇಟ್ ಸಿಗ್ತಿತ್ತು. ನಾವು ಅಡ್ಕವನ್ನು ಕೊಡ್ತಾ ಇದ್ದೇವೆ 2,000-3,000. ಆ ಮುಳ್ಳಿ ಕೊಯ್ದು ಮನೆಗೆಲ್ಲ ಆಗ್ತಾ ಇದ್ರು. ಆಗ ಮುಳ್ಳಿಗೆ ಡಿಮಾಂಡ್ ಹೋಯ್ತು, ಎಲ್ಲ ಅಂಚೆ ಆಯ್ತು, ಅಂಚಿನ ಮೇಲೆ ಟ್ಯಾರಿಸ್ ಮನೆ ಆಯ್ತು. ಅದರ ಇದು ಇಲ್ಲ. ಮುಳಿಗುಡ್ಡೆ ಹೋಗಿ ಗೇರು ಗುಡ್ಡೆ ಆಯ್ತು. ಗೇರು ಗುಡ್ಡೆ ಆಯ್ತು. ಈಗ ಗೇರ್ನಲ್ಲಿಯೂ ಕೂಡ ಸಾಕಷ್ಟು ತಳಿಗಳು ಲಭ್ಯ ಇವೆ. ಸ್ಥಳೀಯವಾಗಿ ಇರುವಂತಹ ತಳಿಗಳಲ್ಲದೆ ಸಾಕಷ್ಟು ಸುಧಾರಿತ ತಳಿಗಳು, ಹೈಬ್ರಿಡ್ಗಳು ಕೂಡ ಬಂದಿದೆ. ನೀವು ಆಯ್ಕೆ ಮಾಡಿಕೊಂಡಂತಹ ತಳಿಯ ಗುಣ ವಿಶೇಷಗಳು ಏನೇನು? ನಾನು ಆಗ ನಾನು ಹೋಗುವಾಗ ತಳಿಯದು ನನಗೆ ಅಲ್ಲಿ ಅವರು 2-3 ತಳಿ ಹೇಳಿದ್ರು. ಅವರು ಅಂದ್ರೆ ಅಲ್ಲಿ NRC ಹೋಗುವಾಗ, ಪುತ್ತೂರು NRC ಹೋಗುವಾಗ ಅವರು 2-3 ತಳಿಯ ಹೆಸರು ಹೇಳಿದ್ರು. ನಾನು ಅದರ 2-4 ತಳಿ ತಂದೆ. ಯಾವ್ದಲ್ಲ? ಭಾಸ್ಕರ, ಉಲ್ಲಾಲತ್ರಿ, ಸೆಲೆಕ್ಷನ್, ಮತ್ತೆ ವೆಂಗುರ್ಲಾ. 4 ತರದ ತಳಿ ತಂದು ನಾನು ಅದು ಬೇರೆ ಬೇರೆ ಜಾಗದಲ್ಲಿ ಇದು ಮಾಡಿದೆ. ಎಷ್ಟೆಷ್ಟು ಗಿಡಗಳು? ಸಾಧಾರಣ ನಾನು 1,000 ಸಸಿವರೆಗೆ ಇದು ಹೈಬ್ರಿಡ್ ಉಂಟು. 400 ಸಸಿ ಊರಿನದುಂಟು. ಊರಿನದು ಈಗ ಫಲ ಬಿಡ್ತದೆ ಅಷ್ಟೇ. ಅದಕ್ಕೆ ಊರಿನದಕ್ಕೆ ಜಾಗ ತುಂಬಾ ಬೇಕಾಗ್ತದೆ. ಹೈಬ್ರಿಡ್ ಆದ್ರೆ ಸ್ವಲ್ಪ ಜಾಗ ಕಮ್ಮಿ ಆಗ್ತದೆ. ಈಗ ನಾನು ಈ ಸಸಿ ನೆಟ್ಟಿದ 12 ಪೀಟಿಗೆ ಒಂದು ನೆಟ್ಟಿದ್ದೇನೆ. ಈಗ ಇಡೆಯಲ್ಲಿ ಒಂದೊಂದು ಸಸಿ ತೆಗೀತಾ ಇದ್ದೇನೆ. ಈಗ ನೆಡುವಂತಹ ಸಂದರ್ಭದಲ್ಲಿಯೂ ಕೂಡ ಹತ್ತಿರ ಹತ್ತಿರ ನಾಟಿ ಮಾಡುವಂತಹ ಒಂದು ವಿಧಾನ ಇದೆ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ, ಸಾಂದ್ರ ಬೇಸಾಯ ಪದ್ಧತಿ ಅಂತ ಹೇಳಿ. ನೀವು ಅಂತದ್ದೇನಾದ್ರೂ ಅಳವಡಿಸಿಕೊಂಡಿದ್ದೀರಾ? ನಾನು ಆದ್ರೆ 12 ಪೀಟಿಗೆ ಒಮ್ಮೆ ನೆಟ್ಟಿದ್ದೇನೆ. ಅದರ ಗ್ಯಾಪ್ ಅಲ್ಲಿ ನಾನು ಆಗ ಇದು ಬೇರೆ ಬೇರೆ ಉಪಬೆಲೆ ಎಲ್ಲ ಮಾಡಿದ್ದೇನೆ. ಅದರಲ್ಲಿ ಉಪಬೆಲೆ ಅದರಲ್ಲಿ ಕೂಡ ನನಗೆ 1 ವರ್ಷ ಅದರ ಉಪಬೆಲೆಯಲ್ಲಿ ತುಂಬಾ ಲಾಭದಾಯಕ ಆಗಿದೆ. ಈಗ ಅದು ಸ್ವಲ್ಪ ಹತ್ತಿರ ಆಗ್ತದೆ ಅಂತ ಹೇಳಿದ್ರೆ ಅದರಿಂದ 1 ಸಸಿ ತೆಗಿತೇನೆ. 6 ವರ್ಷ ಆಯ್ತು. 1 ಸಸಿ ತೆಗೆದ್ರೆ ನನಗೆ ಅದರಲ್ಲಿ ಏನು ನಷ್ಟ ಬರುವುದಿಲ್ಲ. ಅದರ ಇದು ಎಲ್ಲ ಬಂದಿದೆ. ಈಗ ಪ್ಲಸ್ ತೋಟಕ್ಕೆ ಸೊಪ್ಪು ಆಗ್ತದೆ. ಈಗ 12 ಅಡಿ ಅಂತರ ಇಟ್ಟರೆ 1 ಎಕರೆಗೆ ಎಷ್ಟು ನಿಲ್ತದೆ? 220 ಅದರಲ್ಲಿ 50 ತೆಗಿತೀರಿ? 50 ತೆಗಿತೀನಿ. ಅದಕ್ಕಿಂತ ಮೊದಲು ಈಗ ಬೀಜದಿಂದ ಅಭಿವೃದ್ಧಿ ಮಾಡಿರುವಂತಹ ಗಿಡ ಮತ್ತು ಈ ಕಸಿ ಗಿಡಗಳು ಅಂತ ಹೇಳ್ತೀವಲ್ಲ, ಈ ಕಸಿ ಗಿಡದ ಅನುಕೂಲತೆ ಏನೇನು? ಕಸಿ ಗಿಡ ಅಂತ ಹೇಳಿದ್ರೆ ನಮಗೆ ಈ ಸಲ ನಾವು ನೆಟ್ಟಿದ್ರೆ ಅದು ಗೆಲ್ಲಿಯಿಂದ ತೆಗೆದು ಅವರು ಸಸಿ ಮಾಡುದು, ಕಸಿ ಮಾಡುದು. ಹೌದು. ಈ ಬೀಜ ನಾವು ಹಾಕಿ ಸಸಿ ಮಾಡುವುದು ಅದಕ್ಕೆ 1-6 ವರ್ಷ ಆದ್ರೂ ಬೇಕು ಅದು ಇಡಲಿಕ್ಕೆ. ಮರ ದೊಡ್ಡದಾಗಿ 5-6 ವರ್ಷ ಬೇಕು. ಕಸಿ ಅಂತ ಹೇಳಿದ್ರೆ ಈ ಸಸಿಯಿಂದ ಅವರು ಗೆಲ್ಲು ತೆಗೆದು ಮಾಡುವುದು, ಅದು ಈ ವರ್ಷ ನೆಟ್ರೆ ಈ ವರ್ಷವೇ ಆಗ್ತದೆ. ಸುರಿನ ವರ್ಷ ಕೊಯ್ಲಿಕ್ಕೆ ಹೊರದು. ಸುರಿನ ವರ್ಷ ಅದು ನಾವು ಫಸಲು ಹೂ ಬಿಟ್ಟಾಗ ಫಸಲು ಕೊಯ್ದ್ರೆ ಅದು ಸಸಿ ಲಾಚಾರ ಆಗ್ತದೆ. ಗಟ್ಟಿಯಾಗಬೇಕು, ಸ್ವಲ್ಪ ಮಜಬೂತ್ ಬರಬೇಕು. ನಾವು 1ನೇ ವರ್ಷದ ಮೇಲೆ ತೆಗಿಬಹುದು. ಹೇಗೆ ತೆಗಿಬಹುದು? ಆ ಸಸಿಯನ್ನು ಕೂಡ ನೋಡ್ಬೇಕು ಹೇಗೆ ಬಂದಿದೆ. ಈಗ 1 ವರ್ಷದಲ್ಲಿ ನಾನು ನೆಟ್ಟಿದ ಸಸಿ ನನ್ನಿಂದ ಮೇಲೆ ಹೋಗಿದೆ. ಅಷ್ಟಿನ ವರ್ಷ ಅದು ನಾವು ಫಸಲು ಹೂ ಬಿಟ್ಟಾಗ ಫಸಲು ಕೊಯ್ದ್ರೆ ಅದು ಸಸಿ ಲಾಚಾರ ಆಗ್ತದೆ. ಗಟ್ಟಿಯಾಗಬೇಕು, ಸ್ವಲ್ಪ ಮಜಬೂತ್ ಬರಬೇಕು. ನಾವು 1ನೇ ವರ್ಷದ ಮೇಲೆ ತೆಗಿಬಹುದು ಹೇಗೆ ತೆಗಿಬಹುದು? ಆ ಸಸಿಯನ್ನು ಕೂಡ ನೋಡ್ಬೇಕು ಹೇಗೆ ಬಂದಿದೆ. ಈಗ 1 ವರ್ಷದಲ್ಲಿ ನಾನು ನೆಟ್ಟಿದ ಸಸಿ ನನ್ನಿಂದ ಮೇಲೆ ಹೋಗಿದೆ. ಅಷ್ಟು ಕೊಡುವಂತ ಸಮಯ ನಾವು ಸಾಧಾರಣ ಆಗೋಸ್ಟ್ ಆಗುವಾಗ ಕೊಡಬೇಕು. ಆಗಸ್ಟ್ ಅಲ್ಲಿ ಕೊಡಬೇಕು, ಮಳೆ ಸ್ವಲ್ಪ ಕಮ್ಮಿ ಆಗುವಾಗ ಕೊಡಬೇಕು. ಕೊಡುವಂತ ವಿಧಾನ? ಕೊಡುವಂತ ವಿಧಾನ ಅಂತ ಹೇಳಿದ್ರೆ ನಾವು ಅದಕ್ಕೆ ಸೈಡ್ ಅಲ್ಲಿ ಒಂದು ಪಿಕ್ಕಸಿನಲ್ಲಿ ಒಂದು ಸಣ್ಣ ಚರಂಡಿ ಮಾಡಬೇಕು, ಬರೆ ತೆಗಿಬೇಕು. ಸುತ್ತಲೂ ಹತ್ತಿರ ಅಲ್ಲ, ಬುಡದಿಂದ 1-2 ಪೀಟು ಬಿಟ್ಟು ಸೈಡ್ ಸುತ್ತಲೂ ಕೊಡಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪ ಈಟ್ ಹಾಕಿ ಮೇಲಿಂದ ಸ್ವಲ್ಪ ಮಣ್ಣು ಹಾಕಬೇಕು. ಅದು ಹಾಕಿದ ಉಡನೆ ನಾವು ಈಟ ಹಾಕಿದ ಉಡನೆ ಮದ್ದು ಬಿಡಬೇಕು. ಯಾಕೆ ಅದು ಮದ್ದು ಅಂತ ಹೇಳಿದ್ರೆ ಆ ಈಟ ಹಾಕಿ ನಾವೊಂದು 15-20 ದಿವಸ ಆದ್ರೂ ಚಿಗುರ್ತದೆ ಒಳ್ಳೆ ಇದು. ಆ ಚಿಗುರುವಾಗ ಒಂದು ಪಾತೆ ಟೈಪ್ ಒಂದು ಬೆಳ್ಳಗಿನ ಒಂದು ಕುಳಿತು ಹೊಳ್ತದೆ. ಅದು ಕುಳಿತು ಹೊಳಿದ್ರೆ ಅಲ್ಲಿ ಕರೆಂಚುತ್ತದೆ, ಬೆಂಕಿ ರೋಗ ಅಂತ ಹೇಳ್ತಾರೆ ಅದಕ್ಕೆ. ನಾವು ಮದ್ದು ಬಿಡ್ತಾ ಇದ್ರೆ ಒಂದು ಕಮ್ಮಿ ಒಂದು ತಿಂಗಳಿಗೆ ಒಮ್ಮೆ ಆ ಟೈಮ್ ಮದ್ದು ಬಿಡ್ತಾ ಇದ್ರೆ ಅದು ಯಾವುದು ಬರುವುದಿಲ್ಲ ಸಸಿಗೆ, ಚಿಗುರ್ತಾ ಇರ್ತದೆ. ಆ ಚಿಗುರಿದ ಮೇಲೆ ಅದರಲ್ಲಿ ಹೂ ಬಿಡ್ತದೆ. ಈಗ ಮಳೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಇಳುವರಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದ? ಮಳೆಯಲ್ಲಿ ಈಗ ಅಕಾಲಿಕ ಮಳೆ ಅಂತ ಹೇಳ್ತೀವಿ, ಅಕಾಲಿಕ ಮಳೆಯಲ್ಲಿ ಅಂದ್ರೆ ನಾವು ಅದೊಂದು ಚಿಗುರುವ ಟೈಮ್ ಉಂಟು ಡಿಸೆಂಬರ್ ಆ ಟೈಮಲ್ಲಿ. ಹೌದು. ಆ ಟೈಮಲ್ಲಿ ನೋಡಿ ಆ ಚಿಗಿರಿದಾಗ ಜಾಸ್ತಿ ಮಳೆ ಬಂದ್ರೆ ಅದು ವಾಪಸ್ ಗುಡ್ಡು ಕಟ್ತದೆ, ಇಲ್ಲದಿದ್ರೆ ನಾರ್ಮಲ್ ಒಂದೆರಡು ಮಳೆ ಬಂದ್ರೆ ಏನಾಗುವುದಿಲ್ಲ. ಜಾಸ್ತಿ ಮಳೆ ಇದ್ರೆ ವಾಪಸ್ ಅದು ಚಿಗರಿ ವಾಪಸ್. ಈ ಗೇರ್ ಬೀಜದ್ದು ಒಂದು ಏನು ಗೊತ್ತುಂಟು ಅದರಲ್ಲಿ ವಿಶೇಷತೆ, ಅದು ಚಿಗರಿಯಾಗಬೇಕು, ಹೊಸ ಚಿಗುರು ಬಂದಷ್ಟು ಹೊಸ ಹೂ ಬಿಡುವುದು. ಅದು ಮಳೆ ಬಂದ್ರೆ ವಾಪಸ್ ಅದು ಗುಡ್ಡು ಕಟ್ತದೆ. ಈ ದಾನಲ ಮಳೆ ಇದ್ರೆ ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಮೋಡ ಹೆಚ್ಚು ಇದ್ರೆ, ಅದ್ರ ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಲ್ಲ, ಆ ಮೋಡ ಹೆಚ್ಚಿದ್ರೆ ಈ ಹೂ ಎಲ್ಲ ಕರಚಿ ಹೋಗ್ತದೆ ಅಂತ ಹೇಳ್ತಾರಲ್ಲ, ಕರೆಂಚಿ ಹೋಗ್ತದೆ ಹೇಳ್ತಾರೆ, ಅದು ಸರಿ. ಆದ್ರೆ ಇದರಲ್ಲಿ ನಾವು ಈಗ ಮೋಡ ಜಾಸ್ತಿ ಇದ್ರೆ ಮುಗಳ ಜಾಸ್ತಿ ಇದ್ರೆ ಕರೆಂಚುತ್ತದೆ ಅಂತ ಹೇಳ್ತಾರೆ. ನಾವು ಡೈರೆಕ್ಟ್ ಒಳ್ಳೆ ಇದು ಹೂ ಬಂದ ಮೇಲೆ ನಾವು ಮದ್ದೆ ಎಲ್ಲ ಬಿಟ್ಟರೆ ಅಷ್ಟು ಬೇಗ ಅದು ಕರೆಂಚುವುದಿಲ್ಲ. ಅಂದ್ರೆ ಕರಂಚುವುದಕ್ಕೂ ಮೋಡಕ್ಕೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ ನನ್ನ ಲೆಕ್ಕದಲ್ಲಿ ಇಲ್ಲ. ಆದ್ರೆ ಈ ಮೋಡ ಜಾಸ್ತಿ ಆದ್ರೆ ಈ ಟೀ ಸೊಳ್ಳೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ, ಟೀ ಸೊಳ್ಳೆ ಅದು ಬಂದ್ರೆ ಆ ಟೀ ಸೊಳ್ಳೆ ಮತ್ತೆ ನಿಮ್ಮ ಇದು ಉಂಟಲ್ಲ ಯಾವುದು, ಅದು ಜನರು ಹೇಳ್ತಾರೆ ಒಳ್ಳೇದು ಅದರ ಕೃಷಿಯ ಬಗ್ಗೆ, ಬಹಳ ಜನರು ಹೇಳ್ತಾರೆ ಅದು ಇದ್ರೆ ಇದು ಚಿಯಾಗೇನು ಹೇಳುವುದು ಉರಿ ಉರಿ ಅಲ್ಲ, ಮತ್ತೆ ನಾವು ಅದ ಜೇನು ಜೇನು. ಈಗ ಜನರು ಅದರ ಇದರ ಬಗ್ಗೆ ಜೇನು ಇದ್ರೆ ಒಳ್ಳೇದಂತ, ಆ ಜೇನು ಕುಳಿತೊಳ್ಳಿದ್ರೆ ಜೇನಿನ ನೊಣ ಕುಳಿತೊಳ್ಳಿದ್ರೆ ಯಾವ್ದಾದ್ರೂ ಇದು ಆ ಹೂವಲ್ಲಿ ಕುಳಿತೊಳ್ಳಿದ್ರೆ ಅದರ ಗೇರು ಬೀಜ ಅದು ಸರಿ ಇದಿರುವುದಿಲ್ಲ, ಅದರ ರಸ ತಿಂತದೆ. ನಾವು ಮದ್ದು ಬಿಟ್ರೆ ನಮ್ಮ ಅದರ ಮದ್ದು ಬಿಡ್ತಾ ಇದ್ರೆ ಅಂತದ್ದು ಯಾವುದು ಬರುವುದಿಲ್ಲ. ಅದು ನೋಡಿ ಗೇರು ಬೀಜ ಜೊಂಕೆ ಜೊಂಕೆ ಇಡುತ್ತದೆ, ಅದಕ್ಕೆ ಸಾಕ್ಷಿ ನಾನು ಮಾಡಿ ತೋರಿಸಿದ್ದೆ. ಆಮೇಲೆ ಏನೇನು ಸಮಸ್ಯೆ ಬರ್ತದೆ, ಈಗ ಬಿಳಿ ನೊಣದ ಬಗ್ಗೆ ನೀವು ಹೇಳಿದ್ರಿ, ಆಮೇಲೆ ಈಗ ಕಾಂಡ ಕೊರಿಯುವಂತಹ ಹುಳವೋ ಅಥವಾ ಇಷ್ಟೆಂಬೋರರ್ ಅಂತ ಹೇಳ್ತೀವಿ ಅದು ಆಗ್ಬೋದು, ಅಥವಾ ಒಂದು ಟೀ ಸೊಳ್ಳೆ ಆಗ್ಬೋದು, ಇಂಥ ಸಮಸ್ಯೆ ಕೂಡ ಬಂದಿದೆಯಾ? ನನ್ನ ತೋಟಕ್ಕೆ ಬರಲಿಲ್ಲ, ಬರಲಿಲ್ಲ ಬಂದಿದ್ದಂತ ನಾನು ಪೇಪರಲ್ಲಿ ನೋಡ್ತೇನೆ, ಅದಕ್ಕೆ ಅದು ಇದು ಇದು ಅಂತ ಹೇಳ್ತಾರೆ. ನನ್ನ ತೋಟದಕ್ಕೆ ಅಂತ ಏನು ಬಾಧೆ ಬರಲಿಲ್ಲ ಇಷ್ಟರವರೆಗೆ. ಈಗ ನೀವು ಮೂರ್ನಾಲ್ಕು ವೆರೈಟಿ ಬಗ್ಗೆ ಹೇಳಿದ್ರಲ್ಲ, ವೆಂಗುರ್ಲ ಅಂತ ಹೇಳಿದ್ರಿ, ಆಮೇಲೆ ಉಳ್ಳಾಲ ಎರಡು ಅಂತ ಮೂರು ಅಂತ ಹೇಳಿದ್ರಿ, ಹಾಗೆ ಬೇರೆ ಬೇರೆ ತಳಿ ಇದೆಯಲ್ಲ, ಯಾವುದು ಒಳ್ಳೇದು ಈ ಜಾಗಕ್ಕೆ, ಒಳ್ಳೆ ಸೂಟ್ ಯಾವುದು? ಒಳ್ಳೆ ಸೂಟು ನನ್ನ ಲೆಕ್ಕದಲ್ಲಿ ಈ ಇದು ಸೆಲೆಕ್ಷನ್ ಒಳ್ಳೇದಾಗ್ತದೆ, ಸೆಲೆಕ್ಷನ್ ಒಳ್ಳೇದಾಗ್ತದೆ. ನಾನು ವಿಶೇಷತೆ ಅಂತ ಹೇಳಿದ್ರೆ ನಾನು ನಾಲ್ಕು ತರದ ಇದು ಉಂಟು ನನ್ನಲ್ಲಿ, ಅದರಲ್ಲಿ ಯಾವುದು ನನಗೆ ಬೇಡ ಅಂತ ಆಗ್ಲಿಲ್ಲ. ಈಗ ನಮ್ಮ ಜಾಗದಲ್ಲಿ ನಾನು ನಡೆದು ಅಯ್ಯೋನೇ ಬಂಡೆ ಅದೊಂದು ಬೇಡದ ಯಾಕೆ ಕೊಂಡು ಇದು ಮಾಡಿದೆ ಅಂತ ಆಗ್ಲಿಲ್ಲ ನನಗೆ. ನಾಲ್ಕದರಲ್ಲಿ ಒಳ್ಳೇದಾಗ್ತದೆ ರೀತಿ ನೋಡಿದ್ರೆ, ಎಲ್ಲ ತೂಕ ಚೆನ್ನಾಗಿ ಬರ್ತದೆ, ತೂಕ ಚೆನ್ನಾಗಿ ಉಂಟು, ಇಳುವರಿ ಎಲ್ಲ ಹೇಗೆ ಬರ್ತದೆ, ಒಂದು ಎಕರೆ ಇಳುವರಿ ಒಳ್ಳೆ ಇಳುವರಿ ಉಂಟು ಎಲ್ಲದರಲ್ಲಿ ಎಲ್ಲದರಲ್ಲಿ ಉಂಟು ಸರ್. ನಾನು ನಡ್ಡಿದ ಹಾಗೆ ನನ್ನ ಈಗ ಗೇರು ಕೃಷಿ ತೋಟವನ್ನು ಬಂದು ನೋಡಿದ್ರೆ ಗೊತ್ತಾಗ್ತದೆ ನಾವು ಇಲ್ಲಿ ಕುಳಿತೇವೆ. ಅದೇ ನಾನು ಈ ಪ್ರಶ್ನೆಯನ್ನು ಇನ್ನು ಗೇರು ಕೃಷಿ ಮಾಡುವವರಿಗೆ ಕೂಡ ಹೇಳ್ತೇನೆ, ಬಂದು ನೋಡಿ ಅಂತ, ಬಂದು ನೋಡಿ ಅಂತ ಮಾಡಿ ಸಹಕಾರ, ನನ್ನಿಂದ ಆದಷ್ಟು ಸಹಕಾರ ನಾನು ಒಳ್ಳೇದು. ಆಮೇಲೆ ಈಗ ಈ ಗೇರು ಮರದಲ್ಲಿ ಸ್ಟೆಂಬೋರರ್ ಅಂತ ಹೇಳಿಲ್ಲ, ಕಾಂಡ ಕೊರಿಯುವಂತಹ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಿಮಗೆ ಆ ಸಮಸ್ಯೆ ಇಲ್ಲ, ಬರಬಹುದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಇಷ್ಟರವರೆಗೆ ಬರಲಿಲ್ಲ, ಬರೋದು ಬೇಡ, ಬರೋದು ಬೇಡ. ಆಮೇಲೆ ಗೆದ್ದಲಿನ ಸಮಸ್ಯೆ ಇದೆಯಾ, ಗೆದ್ದಲು ಗೆದ್ದಲು ಉದಲು ಅಂತ ಹೇಳ್ತೀವಲ್ಲ, ಉದಲು ಉದಲಿನದು ಸಮಸ್ಯೆ ಇರಬಹುದು. ಅದು ನೋಡಿ ಇಷ್ಟು ಇದುವಾಗ ಒಂದೆರಡು ಸಸಿ ವರ್ಷದಲ್ಲಿ ಹೋಗ್ತದೆ, ಅದು ಉದಲಿನದ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಅಲ್ಲ ನೋಡಿ ಕಂಡದ್ದು ಇದೆಯಾ, ಕಂಡ ನಾನು ತೆಗೆದಿದ್ದೆ, ನನಗೆ ಅಷ್ಟು ಇದು ಇಲ್ಲ, ಕಂಡೆಯಿಂದಲೇ ಸಾಯ್ತದೆ ಒಂದೆರಡು ನನ್ನ ಅದರಲ್ಲಿ ಹೋಗಿದೆ ಹುಲ್ಲು ಅಷ್ಟು. ಸಾಮಾನ್ಯವಾಗಿ ಎಲ್ಲಿ ಅದು ಜಾಸ್ತಿ ಬರುದು ಗೆದ್ದಲು? ಈ ಗೆದ್ದಲು ಅಂತ ಹೇಳಿದ್ರೆ ನಾವು ಅದು ಗೆದ್ದಲು ಬರುವುದು ಹೇಗೆ ಗೊತ್ತುಂಟ, ಗೆದ್ದಲು ಅಂತ ಹೇಳಿದ್ರೆ ಮರ ಕುಂಬಾದ್ರೆ ಅದಕ್ಕೆ ಬೇಗ ಗೆದ್ದಲು, ಹಳೆ ಮರ, ಹಳೆ ಮರ ಕುಂಬಾದ್ರೆ, ಇಲ್ಲದಿದ್ರೆ ನಿಮ್ದೆಲ್ಲ ನಾಲ್ಕೈದು ವರ್ಷದ ಮರಗಳು, ಮರಗಳು ಇಲ್ಲದಿದ್ರೆ ನಾವು ಈಗ ನಡ್ತೇವೆ ಒಂದು ಸಸಿ ಗೇರು ಬೀಜ ನಡ್ತೇವೆ, ಅದರ ಒಳಗೆ ಮೊದಲಿನ ಮರ ಎಲ್ಲ ಇರ್ತದೆ ಪುಂಚ ಅಂತ ಹೇಳ್ತದೆ, ಆ ಪುಂಚದಲ್ಲಿ ಎಲ್ಲ ಉದಲು ಇರ್ತದೆ, ಈ ಬೇರು ಹೋಗುವಾಗ ಅಲ್ಲಿಂದಲೇ ಈ ಉದಲು ತಿಂದು ತಿಂದುಕೊಂಡು ಬರ್ತದೆ. ಆಗ ನಮ್ಮ ಈ ಸಸಿ ಹೊಸ ನಟ್ಟಿದ ಸಸಿ ನಾವು ಒಳ್ಳೆಯದು ಮಣ್ಣು ಇದಾಗಿದ್ರೆ ಮತ್ತೆ ಅದಕ್ಕೆ ಬೇಕಾಗ ಉದಲಿಗೆ ಬೇಕಾಗಿದ್ರೆ ಹಾಕಿದ್ರಷ್ಟು ಇದು ಸಮಸ್ಯೆ ಬರುವುದಿಲ್ಲ. ಆಮೇಲೆ ಈಗ ಗೊಬ್ಬರ ಕೊಡುದು ನೀವು ಆಗಸ್ಟ್ ನಲ್ಲಿ ಮಾತ್ರ ಕೊಡುದು ಅಥವಾ ಬೇರೆ ಸಮಯದಲ್ಲಿ ಏನಾದ್ರು ಕೊಡ್ಬೇಕಾ? ಅಲ್ಲ ನಾವು ಈಗ ಹೊಸದ ಸಸಿ ನಟ್ರೆ ಈಗ ಒಂದೆರಡು ಸಲ ಕೊಡ್ಬೋದು, ಅದಕ್ಕೆ ಈಗ ಸಸಿ ದೊಡ್ಡದಾಗಿದೆ, ಆಗ ಅರ್ಧ ಕೆ ಜಿ ಕೊಡ್ತಾ ಇದ್ದೆ, ಈಗ ಎರಡು ಕೆ ಜಿ ಒಂದು ಸಸಿಗೆ ಹಾಕ್ತೇನೆ. ಓಹೋ, ಒಂದು ಕೆ ಇದು ಮರಕ್ಕೆ ಎರಡು ಕೆಜಿ ಹಾಕ್ತೇನೆ ಆಗಸ್ಟ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅದು ತುಂಬಾ ಸಾಕಾಗ್ತದೆ. ಆಗ ಮತ್ತೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತದೆ ಅದು ಇರ್ತದೆ, ಇಳುವರಿಗೆ ಕೂಡ ಒಳ್ಳೇದಾಗ್ತದೆ, ಅದರಲ್ಲಿ ಕೂಡ ಪೊಟ್ಯಾಸ್ ಜಾಸ್ತಿ ಹಾಕಿ ಕೊಡ್ತೇನೆ. ಯಾಕೆ ಅದು ಪೊಟ್ಯಾಸ್ ಜಾಸ್ತಿ? ಪೊಟ್ಯಾಸ್ ಅಲ್ಲಿ ಇದು ಕಾಯಿ ಇಡ್ಲಿಕ್ಕೆ, ಮತ್ತೆ ಸಸಿ ದಪ್ಪಾಗಿ ಆ ಕಾಯಿ ಜೊಂಕೆಲಿ ಜೊಂಕೆಲಿ ಪೊಟಾಸ್ ಅಲ್ಲಿ. ನೀವೊಂದು ಅಡಿಕೆ ಮರ ಆದ್ರೆ ಅದಕ್ಕೆ ಪೊಟ್ಯಾಸ್ ಕೊಟ್ರೆ ಅದರ ಇದು ಒಂದು ಬೇರೆ ಟೈಪ್ ಅಲ್ಲಿ ಇರ್ತದೆ. ಆಮೇಲೆ ಈಗ ಈ ಕೀಟನಾಶಕ ಸಿಂಪರಣೆ ಅಂದ್ರೆ ಹೇಗಿದೆ, ಏನು ಸಿಂಪರಣೆ ಮಾಡ್ತೀರಿ, ಯಾವಾಗ ಮಾಡೋದು, ಹೇಗೆ? ಅದು ಒಂದು ನಾಲ್ಕು ಸಲ ಸಿಂಪರಣೆ ಮಾಡ್ತೇನೆ, ಈಗ ಆಗಸ್ಟ್ ತಿಂಗಳಿಂದಲೇ ಶುರು ಮಾಡ್ತೇನೆ. ಪ್ರತಿ ತಿಂಗಳಿಗೆ ಒಂದ್ಸರಿ? ತಿಂಗಳಿಗೆ ಒಂದು. ಏನು ಸ್ಪ್ರೇ ಮಾಡ್ಬೇಕು ಅದು? ಅದಕ್ಕೆ ಕರಾಟೆ ಅಂತೇಳಿ, ಕರಾಟೆ ಕರಾಟೆ ಸ್ಪ್ರೇ ಮಾಡ್ತೇನೆ. ಗಮ್ಮು ಈಗ ಮಳೆಗಾಲ ಇರುವಾಗ ಸ್ವಲ್ಪ ಟೈಮಲ್ಲಿ ಗಮ್ಮು ಮಿಕ್ಸ್ ಮಾಡಿ, ಇಲ್ಲದಿದ್ರೆ ಖಾಲಿ ಕರಾಟೆ. ಈಗ ಒಂದು ಎಕರೆಗೆ ಸಿಂಪರಣೆ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕು ದ್ರಾವಣ? ಒಂದು ಎಕರೆಗೆ ಕಮ್ಮಿ ಕಮ್ಮಿ ಎರಡು ಡ್ರಮ್ ಬೇಕು? ಇಲ್ಲ, ಒಂದು ಡ್ರಮ್ ಸಾಕು. ಒಂದು ಡ್ರಮ್ ಸಾಕು. ಸಿಂಪರಣೆ ಮಾಡುವವರಿಗೆ ಏನು ತೊಂದರೆ ಆಗುದು? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾನು ಸ್ವಂತ ಮಾಡ್ತೇನೆ. ಈಗ ಇದರಲ್ಲಿ ತೊಂದರೆ ಅಲ್ಲ, ನನ್ನಲ್ಲಿ ಕೆಲಸಕ್ಕೆ ಎರಡು ಜನ ಇದ್ದಾರೆ, ಕಮ್ಮಿ ಕಮ್ಮಿ ಒಂದು 8 ವರ್ಷ ಆಯ್ತು ಅವರು ನನ್ನಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಅದಿದ್ದಲ್ಲ ಅವರೊಟ್ಟಿಗೆ ನಾನು ಕೂಡ ಬಿಡ್ತೇನೆ. ಆಮೇಲೆ ಒಂದು ಮರವನ್ನ ಅದರ ಗಿಡವನ್ನ ಗೆಲ್ಲನ್ನ ಸವರುವಂತದ್ದು ಅಥವಾ ಪ್ರೂನಿಂಗ್ ಮಾಡುದು ಅಂತ ಬೇಕಾಗ್ತದೆ? ಅದು ಉಂಟು, ಆದ್ರೆ ನಾನು ಅದಕ್ಕೆ ಹೋಗ್ಲಿಲ್ಲ. ಯಾಕೆ? ನನಗೆ ಅದು ಬೇಡ ಅಂತ. ನೋಡಿ, ಎಷ್ಟೇ ವೈಜ್ಞಾನಿಕವಾಗಿ ಎಷ್ಟೇ ಕಲಿತವರಿದ್ದಾರೆ, ಕೃಷಿಯಲ್ಲಿ ಎಲ್ಲ ಮುಂದೆ ಬಂದಿದೆ, ಎಲ್ಲ ಬಂದಿದೆ, ಅದಕ್ಕೆಲ್ಲ ನಾವು ಮಾತನಾಡ್ಲಿಕ್ಕೆ ಇಲ್ಲ ಸರ್. ನಿಮ್ಮ ಎದುರೇ ಕುಳಿತಂತದ್ದು ಮಾತನಾಡ್ಲಿಕ್ಕೆ ಇಲ್ಲ. ಹೇಳಿ. ಒಂದು ಸಸಿ ಅಂತ ಹೇಳಿದ್ರೆ ಅದನ್ನು ಮೇಲಿಂದ ಕಟ್ ಮಾಡ್ಲಿಕ್ಕೆ ಅದಕ್ಕೆ ಕಮ್ಮಿ ಕಮ್ಮಿ ಒಂದು 2 ವರ್ಷ ಬೇಕು ಉಪಸ್ತ್ರಾಣ ಬರ್ಲಿಕ್ಕೆ. ವೈಜ್ಞಾನಿಕವಾಗಿ ಅವ್ರು ಮಾಡ್ತಾರೆ. ಈಗ ಅವರಿಗೆ ಒಂದು ಸಸಿಯಲ್ಲಿ 2 kg ಸಿಕ್ಕಿದ್ರು ಸಾಕು, ನಮಗೆ ಆಗಲ್ಲ. ಈಗ ನಿಮಗೆ ಒಂದು ಮರದಲ್ಲಿ ಎಷ್ಟು ಸಿಗ್ತದೆ 5 ವರ್ಷದ ಮರಕ್ಕೆ? ಈ ಮರದಲ್ಲಿ ಎಲ್ಲ ಮರದಲ್ಲಿ ಒಂದೇ ಲೆಕ್ಕ ನಾನು ಹೇಳೋದಿಲ್ಲ, ಒಂದೊಂದು ಮರದಲ್ಲಿ ಒಂದು 10 kg 15 kg ಸಿಕ್ಕಿದ್ದುಂಟು. ಹಾಗೆ ಉಂಟು. ಈಗ ನಾವು ಅದನ್ನು ಕಡಿದ್ರೆ ಅದರ ಇದ್ದೇ ಹೋಯ್ತು. ಹೌದು ಹೌದು. ಈಗ ಒಂದು ಲೆಕ್ಕಾಚಾರ ಮಾಡುದಿದ್ರೆ ಒಂದು ಮರಕ್ಕೆ ಎಷ್ಟು ಖರ್ಚು ಬರ್ಬೋದು? ಈಗ ಗೊಬ್ಬರ ಕೊಡುದು, ಸಿಂಪರಣೆ ಮಾಡುದು, ಉಳಿದ ಕೆಲಸ ಎಲ್ಲ ಮಾಡುದು, ಒಂದು ಮರಕ್ಕೆ ಎಷ್ಟು ಖರ್ಚು ಬರ್ಬೋದು, ಎಷ್ಟು ಇಳುವರಿ ಬರ್ಬೋದು ಅಂತ? ಒಂದು ಮರಕ್ಕೆ ನಮ್ಮ ಲೆಕ್ಕದಲ್ಲಿ ಒಂದು 50 ರೂಪಾಯಿ ಖರ್ಚು ಬರ್ಬೋದು. 50 ರೂಪಾಯಿ? 50 ರೂಪಾಯಿ. ಅಲ್ಲ, ನೀವು 2 kg ಗೊಬ್ಬರ ಹಾಕ್ತೀವಿ ಅಂತ ಹೇಳಿದ್ರೆ 2 kg ಗೊಬ್ಬರಕ್ಕೆ ಎಷ್ಟು? ಒಂದು 30 ರೂಪಾಯಿ ಆಯ್ತು. ಅದು ಕೂಡ ನಮ್ಮ ಇದಕ್ಕೆ 30 ಬೀಳುವುದಿಲ್ಲ. ಯಾವುದು? ಈ ಪೊಟ್ಯಾಸ್ ವೀರ್ಯ ರಾಕ್, ಅದು ಸ್ವಲ್ಪ ಕಮ್ಮಿ ಆಗ್ತದೆ, ಬಹಳ ಕಮ್ಮಿ ಆಗ್ತದೆ. ಅದು ಕೂಡ ನಮಗೆ ಇದು. ಮತ್ತೆ ಅಡಿಯೆಲ್ಲ ಅಷ್ಟು ಕ್ಲೀನ್ ನಾವು ಇಟ್ಟರೆ ಮತ್ತೆ ಏನು? ನಾವು ಮದ್ದು ಬಿಡುವುದು. ಮತ್ತೆ ಇದು ಎಕ್ಕುವಾಗ ಅದೆಲ್ಲ ಟೋಟಲ್ ಅಲ್ಲಿ ಹೋಗ್ತದೆ. ಈಗ ನನಗೆ ಈ ಸಲ ಒಂದು 6 ಲಕ್ಷ ರೂಪಾಯಿ ಆಗಿದೆ. ಓಹೋ. ಎಷ್ಟು ಮರಗಳಿಂದ? ಏರು ಬೀಜ ಒಂದು 800 ಮರದ ಆಗ್ಬೋದು ಇಳುವರಿ. ಬಾಕಿ ಎಲ್ಲ ಊರಿನದು ಹೈಬ್ರಿಡ್ ಎಲ್ಲ. ನನ್ನಲ್ಲಿ 1200 ಮರ ಉಂಟು, ಅದರಲ್ಲಿ ಒಂದು 400 ಮರ ಊರಿನದು ಉಂಟು ಅಗಾರಿನ ಸುತ್ತ. ಟೋಟ್ಲಿಗೆ ಆಗುವ ನನಗೆ ಒಂದು 6-6.5 ಲಕ್ಷ ರೂಪಾಯಿ ನಟ್ಟಾಗಿದೆ. ಬಿಲ್ಲು ಕೂಡ ಉಂಟು ನನ್ನಲ್ಲಿ ಕೊಟ್ಟದ್ದು. ಅದರಲ್ಲಿ ಆದ್ರೆ ನನಗೆ 1.5-2 ಲಕ್ಷ ರೂಪಾಯಿ ಖರ್ಚಿಗೆ ಬೇಕು. ಹೌದಲ್ವಾ? ಹೌದು ಹೌದು. ಈಗ ಈ ಬುಡವನ್ನೆಲ್ಲ ಸ್ವಚ್ಛವಾಗಿ ಇಡಬೇಕು ಅಂತ ಹೇಳಿರಲ್ಲ, ಇದೆಲ್ಲ ಯಾವಾಗ ಮಾಡುವಂತದ್ದು? ಇದರ ಒಂದು ಪ್ರಾಮುಖ್ಯತೆ ಏನು? ಯಾಕೆ ಮಾಡ್ಬೇಕಿದೆಲ್ಲ ಬುಡವನ್ನಾದ್ರೆ? ನಮಗೆ ನೋಡಿ, ಸಸಿ ನೋಡಿ, ಒಂದು ಸಸಿಯಿಂದ ಒಂದು ಸಸಿಗೆ ನಮಗೆ ಗಾಳಿ ಬರ್ತದಲ್ಲ. ಈ ಮೊದಲನದು ಗಾಳಿ ಪಾಸ್ ಆಗಬೇಕು. ಈ ಹೂ ಬಿಡುವುದೇ ಆ ಫಲಗಾಳಿ ಅಂತೇಳಿ ಬರ್ತದೆ. ಗಾಳಿ ಬಿಸಿಲು ಬಿಡಬೇಕು, ಬೀಸಿ ಬಿಡಬೇಕು. ಇಲ್ಲದಿದ್ರೆ ನಿಮ್ಮ ಅಡಿಯಲ್ಲೆಲ್ಲ ಬಳ್ಳೆ, ಅಡಿಭಾಗದಲ್ಲೆಲ್ಲ ಬಳ್ಳೆ ಇದ್ರೆ ಗಾಳಿ ಹೋಗುದಿಲ್ಲ. ಆ ಅಡಿಯ ಇದರಲ್ಲಿ ಎಲ್ಲ ಗೆಲ್ಲಲ್ಲಿ ಎಲ್ಲ ಹಿಡಿಯುವುದಿಲ್ಲ. ಈ ಗಾಳಿ ಫುಲ್ ಪಾಸ್ ಆದ್ರೆ ಯಾವ ಇದರಲ್ಲಿ ಹೂ ಹೋಗ್ತದೆ, ಒಂದು ಫಲಗಾಳಿ ಅಂತ ಒಂದು ಟೈಮ್ ಅಲ್ಲಿ ಬರ್ತದೆ. ಯಾವ ಸಮಯದು ಅದು? ನಮ್ಮ ಜನ ಹೂ ಬಿಡುವಾಗ ಟೈಮ್ ಅಲ್ಲಿ ಒಂದು ಫಲಗಾಳಿ ಅಂತ ಹೇಳಿ ಬರ್ತದೆ. ಬೆಳಿಗ್ಗೆ ಟೈಮ್ ಅಲ್ಲಿ ಎಲ್ಲ ನೋಡಿ, ಆ ಯಾವ್ದರಲ್ಲಿ ಅದು ಹಿಡಿತದೆ ಒಮ್ಮೆ ಅಂತದ್ದು, ಅಂತ ಗಾಳಿ ಪಾಸ್ ಆಗಬೇಕು. ನಾವು ಅದರ ಒಳಗೆ ಬಳ್ಳೆ ಇದ್ರೆ ಅದರ ಒಳಗೆ ಪಾಸ್ ಆಗುವುದು ಹೇಗೆ, ಅದರಲ್ಲಿ ಫಲ ಬಿಡುವುದು ಹೇಗೆ? ಅದನ್ನೆಲ್ಲ ಕತ್ತರಿಸುದು ಯಾವಾಗ? ಮಳೆಗಾಲದ ನಂತರ ಮೊದಲ ಅಲ್ಲ. ಅದಕ್ಕೆ ಒಂದು ನಾವು ಏನು ಗೊತ್ತುಂಟ, ಒಂದು ಕಮ್ಮಿ ಕಮ್ಮಿ ಒಂದು 2-3 ಸಲ ಆದ್ರೂ ಅದನ್ನು ಮೆಷಿನಲ್ಲಿ ಇದು ಬೇಕು, ಮೆಷಿನಲ್ಲಿ ಕಟ್ ಮಾಡಬೇಕು. ಫಸ್ಟ್ ಹೋಗಿ ಒಮ್ಮೆ ನಾವು ಈಟು ಆಗುವಾಗ ಮಾಡಿದ್ರೆ ಇನ್ನೊಂದು ಪರ್ಬ ಎಲ್ಲ ಬರ್ತದೆ ಅಲ್ಲ, ನಮ್ಮ ಪರ್ಬ, ಆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಮತ್ತೆ ಅದರ ಅಡಿಯಲ್ಲಿ ಬಜವು ಬೀಳ್ತದೆ, ಅದನ್ನು ತೆಗೆದು ನಾವು ಬಾಕಿ ಯಾವ್ದಕ್ಕೆ ಉಪಯೋಗಿಸಬಹುದು. ಅದ್ರ ಬುಡಕ್ಕೆ ಹಾಕೋದು ಬೇಡ? ಅದರ ಬುಡಕ್ಕೆ ಹಾಕೋದು ಬೇಡ, ಅದನ್ನು ತೆಗೆದು ನಾವು ತೆಗಿಬೇಕು, ಕ್ಲೀನ್ ಇಡಬೇಕು. ಹಣ್ಣಾದಕ್ಕೂ ಅಂದ್ರೆ ಹೆಕ್ಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಅನುಕೂಲ ಹಣ್ಣು ಮಾತ್ರ ಕೊಯ್ಲಿಕ್ಕೆ ಕೊಡ್ತು. ಯಾಕೆ? ಅದು ಅದು ನೋಡಿ, ಹೂವಿಗೆಲ್ಲ ಪೆಟ್ಟಾಗ್ತದೆ, ಒಂದು ಕೊಯ್ದ್ರೆ ಮತ್ತೊಂದು ಹೂ ಬೀಳ್ತದೆ, ಬಿದ್ದ ಅದನ್ನೇ ತೆಗಿಬೇಕು. ಪ್ರತಿ ದಿವಸವೂ ಕೂಡ ಬೀಜವನ್ನು ಹೆಕ್ಕಬೇಕು ಅಥವಾ 2-3 ದಿವಸಕ್ಕೊಂದ್ಸರಿ ಸಾಕಾಗ್ತದ? ಅದು ನಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ. ನಮಗೆ ಅದನ್ನು ಯಾವುದಾದ್ರು ಮುಳ್ಳು ಅಂದಿ ಅಂತದೇನು ಕಾಟ ಇಲ್ಲದಿದ್ರೆ ನಾವು 4 ದಿವಸಕ್ಕೆ ಮೇಕಿದ್ರು ಆಗ್ಬಹುದು. ಅದಕ್ಕೇನು ವರ್ಷ ಬೇಡ, ಮನುಷ್ಯ ಬೇಡ, ಮನುಷ್ಯರ ಕಾಟ ಕೂಡ ಇರಬಾರ್ದು. ಅದೇ ಹೇಳಿದೆ ಅಲ್ಲ, ಮನುಷ್ಯನ ಕಾಟ ಯಾವ್ದು ಒಂದು ತೊಂದರೆ ಇಲ್ಲದಿದ್ರೆ ನಾವು 4 ದಿವಸಕ್ಕೆ ಮೇಲೂ ಎಕ್ಬಹುದು. ಈಗ ಮುಳ್ಳು ಹಂದಿ ಅಂದ್ರೆ ಅದನ್ನು ತಿನ್ನುವಂತದ್ದು ಹೇಗೆ? ಬೀಜವನ್ನು ಮುಳ್ಳು ಅಂದಿ ಅದನ್ನು ಬೀಜವನ್ನು ಒಟ್ಟೆ ಮಾಡಿ ಬೀಜವನ್ನು ತಿಂತದೆ. ಕಾಡಿನಂದಿ ಉಂಟು, ಅದು ನಮಗೇನು ಉಪದ್ರ ಮಾಡುವುದಿಲ್ಲ, ಅದರ ಹಣ್ಣು ತಿನ್ನುವುದು. ಗೇರು ಬೀಜ ಅಲ್ಲಿ ಆಗ್ತದೆ. ದನ ಇದೆಲ್ಲ ಬಂದ್ರೆ ಖಾಲಿ ಹಣ್ಣು ತಿನ್ನೋದು, ಗೇರು ಬೀಜ ಅಲ್ಲಿ ಆಗ್ತದೆ. ಮನುಷ್ಯ ಬಂದ್ರೆ ಗೇರು ಬೀಜ ಕೊಂಡೋಗ್ತಾರೆ. ಹೌದು ಹೌದು ಹೌದು. ಸೊ ಈ ಮುಳ್ಳು ಹಂದಿ ಮನುಷ್ಯರು ಬಾರದ ಹಾಗೆ ನೋಡ್ಕೋಬೇಕು, ನೋಡಿಕೊಳ್ಬೇಕು. ಮತ್ತೆ ಸರಿ, ಈಗ ಈ ಪ್ರಾರಂಭಿಕ ವರ್ಷಗಳಲ್ಲಿ ಒಂದಷ್ಟು ಬೇರೆ ತರಕಾರಿಯೋ ಅಥವಾ ಮಿಶ್ರ ಬೆಳೆಯೋ ಒಂದು ಬೆಳಿಬಹುದು ಅಂತ ಹೇಳಿದ್ರಿ. ನೀವು ಮರಗೆಣಸನ್ನ ಬೆಳೆದಿದ್ರಿ, ಈ ಅನುಭವದ ಬಗ್ಗೆ ಹೇಳಿ. ಮರಗೆಣಸು ಬಾಲ ಇದು ಆ ಟೈಮ್ ರೇಟು ಇತ್ತು, ನಾನು ಬೆಳೆಸುವಾಗ ನನಗೆ ತುಂಬ ಆಗಿದೆ. ಹೇಳಿದ್ರೆ ನಾನು ಅದು ಹೇಳುವಂತ ಸಾಧ್ಯ ಇಲ್ಲ. ನಾನು ಜೆ ಸಿ ಪಿ ಅಲ್ಲಿ ಅದರ ಕೆಲಸ ಮಾಡಿಸಿದ್ದೆ, ಅದರ ಒಂದು ಅರ್ಧ ಬಂದಿದೆ ನನಗೆ ಆ ವರ್ಷವೇ. ಅಂದ್ರೆ ಸಡಿಲವಾದ ಮಣ್ಣಿದ್ರೆ ಬಹಳ ಚೆನ್ನಾಗಿ ಬರ್ತದೆ ಹೇಳಿ. ಮರಗೆಣಸು ಬಾಲ ಇದು ಆ ಟೈಮ್ ರೇಟು ಇತ್ತು, ನಾನು ಬೆಳೆಸುವಾಗ ನನಗೆ ತುಂಬ ಆಗಿದೆ. ಹೇಳಿದ್ರೆ ನಾನು ಅದು ಹೇಳುವಂತ ಸಾಧ್ಯ ಇಲ್ಲ. ನಾನು ಜೆ ಸಿ ಪಿ ಅಲ್ಲಿ ಅದರ ಕೆಲಸ ಮಾಡಿಸಿದ್ದೆ, ಅದರ ಒಂದು ಅರ್ಧ ಬಂದಿದೆ ನನಗೆ ಆ ವರ್ಷವೇ. ಅಂದ್ರೆ ಸಡಿಲವಾದ ಮಣ್ಣಿದ್ರೆ ಬಹಳ ಚೆನ್ನಾಗಿ ಬರ್ತದೆ, ಸಸಿ ತೆಗೊಳ್ಳಬಹುದು. ಇಲ್ಲ ಇದ್ರೆ ನೀವು ಹೇಳಿದಾಗೆ ಅದನ್ನು ಕಟ್ಟಿಂಗ್ ಮಾಡಿದ್ರೆ ತೆಗೊಳ್ಳುವ ಅವಶ್ಯಕತೆಯೂ ಇಲ್ಲಲ್ಲ. ಆಮೇಲೆ ಗೇರ್ ಹಣ್ಣಿನ ಒಂದು ಉಪಯೋಗ ಇದ್ರೆ ಏನಾದ್ರೂ ಸಂಸ್ಕರಣೆ ಮಾಡಿ ಜ್ಯೂಸ್ ಏನಾದ್ರು ಮಾಡುದು ಪ್ರಯತ್ನ ಮಾಡಿದ್ರ? ನಾವು ಮಾಡ್ಲಿಲ್ಲ, ಅದು ಮಾಡಿದರೆ ಅದಷ್ಟು ಸಕ್ಸಸ್ಫುಲ್ ಆಗ್ಲಿಲ್ಲ. ಆಗ್ತದೆ, ಭರವಸೆ ಉಂಟು. ನಿಮಗೆ ಮಾಡುವ ಒಂದು ಆಸಕ್ತಿ ಉಂಟಾ ಮುಂದೆ? ನಮಗೆ ಮುಂದೆ ಅದರ ಬಗ್ಗೆ ಇಲ್ಲ. ನಮಗೆ ಏನು ಇಲ್ಲ ಅಂತ ಹೇಳಿದ್ರೆ ಇದರದೇ ತುಂಬಾ ಆಗ್ತದೆ ಕೆಲಸ. ಸರಿ ಸರಿ ಸರಿ. ನಮ್ಮ ಕೆಲಸ ಅಂತ ಹೇಳಿದ್ರೆ ನೋಡಿ, ಇಂಥದೇರಲ್ಲಿಯೇ ಇಂಥ ತುಂಬಾ ಬೇರೆ ಬೆಲೆ ಎಲ್ಲ ಉಂಟು, ಉಪ ಬೆಲೆ. ಕೃಷಿಯಲ್ಲಿ ನೋಡಿ, ನಮ್ಮ ಒಂದು ಊರಿಗೆ ಒಂದು ಹೆಸರು ತರಬೇಕಂತ, ಒಳ್ಳೆ ಕೆಲಸ, ಕರ್ನೂರಿಗೆ ಒಂದು ಹೆಸರು ತರಬೇಕಂತ ನನ್ನೊಂದು ಆಸೆ ಉಂಟು. ಬರ್ತದೆ, ಖಂಡಿತ ಬರ್ತದೆ ಕೃಷಿಯಲ್ಲಿ ಒಂದು. ಆಮೇಲೆ ಈಗ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ, ಈಗ ಒಂದು ಎಕರೆಯಲ್ಲಿ ಅಡಿಕೆ ತೋಟ ಮಾಡೋದು, ಒಂದು ಎಕರೆಯಲ್ಲಿ ರಬ್ಬರ್ ತೋಟ ಮಾಡೋದು, ಅಥವಾ ಒಂದು ಎಕರೆಯಲ್ಲಿ ಗೇರು ಕೃಷಿ ಮಾಡೋದು, ಯಾವುದು ನಿಮಗೆ ಖುಷಿ ಕೊಡ್ತದೆ, ಯಾವುದು ಹೆಚ್ಚು ಲಾಭದಾಯಕ ಅಂತ ಹೇಳ್ತೀರಿ ನೀವು? ಲಾಭದಾಯಕ ಎರಡು ಮಾತಿಲ್ಲ, ಅದರಲ್ಲಿ ಗೇರು ಕೃಷಿ. ಅದು ಧೈರ್ಯವಾಗಿ ಹೇಳ್ತೀರಿ ನೀವು? ಅದು ಎರಡು ಮಾತಿಲ್ಲ. ಏನಂತ ಹೇಳಿದ್ರೆ ಅದಕ್ಕೆ ವರ್ಷ ಏನು ಅಂತ ಅವಶ್ಯಕತೆ ಇಲ್ಲ. ನಾವು ಒಮ್ಮೆ ಸ್ವಲ್ಪ ಕಷ್ಟಪಟ್ಟು ನೆಟ್ಟರೆ ಅದರಲ್ಲಿ ಎಲ್ಲ ನಮಗೆ ಒಂದು, ನಾನು ಆಗಲು ಕೂಡ ಹೇಳಿದ್ದೇನಲ್ಲ ನಿಮಗೆ, ಅದರಲ್ಲಿ ಅದರ ಪ್ರಶ್ನೆ ಇಲ್ಲ. ಒಂದು ಎಕರೆಯಿಂದ ಎಷ್ಟು ಲಾಭ ಪಡಿಬಹುದು ಅಂತ ಹೇಳ್ತೀರಿ? ಒಂದು ಎಕರೆಗೆ 220 ಗಿಡ ನೆಡ್ತೀರಿ ನೀವು? 220, 180 220. ಸರಿ, ಅವಶ್ಯತೆ ಒಂದು ನನ್ನ ಲೆಕ್ಕದಲ್ಲಿ ಒಂದು 5 ಕ್ವಿಂಟಲ್ ಆಗ್ಬಹುದು. 150 ರೂಪಾಯಿ ಆಗಿ 5 ಕ್ವಿಂಟಲ್ಗೆ ಮಿನಿಮಮ್ ರೇಟ್ ಆಗಿ ಎಷ್ಟಾಯ್ತು ಲೆಕ್ಕ ಹಾಕಿ. ಬೇಡಿಕೆ ಅಂತೂ ಕಡಿಮೆ ಆಗ್ಲಿಲ್ಲ. ಆಗ್ಲಿಲ್ಲ, ಯಾವ್ದಾದ್ರದ್ದು ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಈಗ ಮಳೆ ಬಂದ ತಕ್ಷಣ ಬೆಲೆ ಕುಸಿತ ಆಗುವಂತದ್ದು ಸಾಮಾನ್ಯವಾಗಿ ಕಾಣ್ತೀವಿ ಗೇರು ಇದರಲ್ಲಿ. ಆ ಗುಣಮಟ್ಟ ಹಾಳಾಗೋದಕ್ಕೆ ಮಳೆಯ ಕಾರಣವೂ ಹೇಗೆ? ಅದು ಗುಣಮಟ್ಟ ಅಂತ ಹೇಳಿದ್ರೆ ನಾವು ನೋಡಿ, ಗುಣಮಟ್ಟ ಹಾಳಾಗುವುದಿಲ್ಲ. ಮಳೆ ಬಂದ್ರೆ ಮೇಲಿಂದ ಸ್ವಲ್ಪ ಬೀಜ ಕಪ್ಪಾಗ್ತದೆ. ಹಾಗಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಇದರಲ್ಲಿ ಎಲ್ಲ ಆಗಿ ಅಲ್ವಾ? ಹೌದು ಹೌದು, ಬೆಲೆ ಕಡಿಮೆ. ಒಮ್ಮೆ ಮಾಡಿದವನಿಗೆ ಏನು ಅದರ ಒಂದು ಇದು ಉಂಟಲ್ಲ, ಅದರಲ್ಲಿ ನಾವು ಅದನ್ನೆಲ್ಲ ಹೇಳಿದ್ರೆ ಅದು ಏನು ಇದಿಲ್ಲ. ಅದಕ್ಕೆ ಒಮ್ಮೆ ನೀವು ಒಂದು ಮಳೆ ಬಂದ್ರೆ ಸಾಕು, ಅದಕ್ಕೆ ರೇಟ್ 20 ರೂಪಾಯಿ ಕಮ್ಮಿ ಆಗ್ತದೆ. ಅದು ಕೊಂಡೋಗುವಾಗ ಅಲ್ಲಿ ಫ್ಯಾಕ್ಟ್ರಿ ಅವರಿಗೆ, ಈಗ ನನಗೆ ಆಗಲ್ಲ, ನನಗೆ ಇಲ್ಲಿ ಈ ಗೇರು ಬೀಜದಲ್ಲಿ ಅಸಲಿ ಎಷ್ಟು ರೇಟ್ ಉಂಟು ಅಷ್ಟು ರೇಟು ಸಿಗ್ತದೆ. ನಾನು ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹಾಕುವುದು, ಫ್ಯಾಕ್ಟ್ರಿನವರು ಒಳ್ಳೆ ರೇಟು ನನ್ನ ಗೇರು ಬೀಜ ಅಂತ ಹೇಳಿದ್ರೆ ಹೈಯೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಗೇರು ಬೀಜ ನಾವು ಈಗ ಲೋಕಲ್ ಅಂಗಡಿಗೆ ಕೊಟ್ರೆ ಅಲ್ಲ, ಅವರು 100 ಇದ್ದದ 150, ನನಗೆ 150 160. ನೀವೀಗ 800,000 ಗಿಡ ಹಾಕಿದ್ರಿ? ಹಾಕಿದ್ದೇನೆ. ಈಗ ಹೊಸದಾಗಿ ಗೇರು ಕೃಷಿ ಮಾಡುವವರಿಗೆ ನಿಮ್ಮ ಸಲಹೆ ಏನು? ಹೊಸದಾಗಿ ಗೇರು ಕೃಷಿ ಅವರು ಮಾಡುವವರಿಗೆ, ಗೇರು ಕೃಷಿ ಅಂತ ಒಳ್ಳೆ ಕೃಷಿ, ಯಾರಿಗೂ ಇದರನ್ನು ಮಾಡಬಹುದು. ಈಗ ಕನಿಷ್ಠ ಅಂದ್ರೆ ಎಷ್ಟು, 1 ಎಕರೆ ಮಾಡಬೇಕು ಅಥವಾ ಕಾಲ ಎಕರೆ ಅರ್ಧ ಎಕರೆ ಮಾಡಬಹುದು? ಅದು ನೋಡಿ, ನಮಗೆ ಒಂದು 10 ಸಸಿ ಆದ್ರೂ ಗೇರು ಬೀಜದ ಸಸಿ ನೆಡುವ ಜಾಗ ಇದ್ರೆ ಅದನ್ನು ನೆಡಬಹುದು. ಒಳ್ಳೆ ಸಸಿ ಗಿಡ ನೆಡಬೇಕು, ಕಸಿ ಗಿಡ ನೆಡಬೇಕು. ಅದನ್ನು ಯಾವ್ದಾದ್ರು ಗೇರು ಕೃಷಿ ಮಾಡುವಂತ ಕೃಷಿ ಅದು. ಅದರಲ್ಲಿ ಯಾರಿಗೆ ಮಾಹಿತಿ ಬೇಕು ನಾನು ಕೂಡ ಕೊಡ್ತೇನೆ, ಹೋಗಿ ಕೊಡ್ತೇನೆ, ಫೋನಲ್ಲಿ ಕೊಡ್ತೇನೆ. ಇನ್ನು ಯಾರಾದ್ರೂ ಈ ಬಗ್ಗೆ ಕೇಳಿದ್ರೆ, ಈ ಕಾರ್ಯಕ್ರಮ ಕೇಳ್ತಾ ಇದ್ದವರಿಗೆ ಬೇಕಿದ್ರೆ ನಾವು ಕೊಡುವ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳುವಂತೆ. ಆಮೇಲೆ ಈಗ ಅಡಿಕೆ ತೋಟದಲ್ಲೂ ಅಥವಾ ತೆಂಗಿನ ತೋಟದಲ್ಲೂ ಮಿಶ್ರ ಬೆಳೆಯಾಗಿ ಗೇರು ಬೆಳೆಯನ್ನು ಬೆಳಿಬಹುದು ಅಂತ? ಅದು ಸಾಧ್ಯವೇ ಇಲ್ಲ. ಈಗ ತೆಂಗಿನ ತೋಟದಲ್ಲಿ ತುಂಬಾ ದೂರಕ್ಕೆ ಉಂಟು, 25-30 ಫೀಟಿಗೆ ಒಂದೊಂದು ಗಿಡ ಬೆಳೆ. ಅವಾಗ ಅದರಲ್ಲಿ ಪ್ರಯೋಜನ ಇಲ್ಲ. ಏನು ಗೊತ್ತುಂಟ, ಗೇರು ಬೀಜಕ್ಕೆ